ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಈ ಕಾರ್ಯಕ್ರಮದ ಒಂದು ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಅಳ್ಳಿಕಟ್ಟೆ, ಕೃಷಿ ವಿದ್ಯಮಾನಗಳ ಕುರಿತ ಮಾತುಕತೆ. ಭಾಗವಹಿಸುವವರು ಅರಕಲಗೂಡು ವಿ ಮಧುಸೂಧನ್, ಗೋರ ರವಿಶಂಕರ್ ಹಾಗೂ ಮೋಹನಾಕ್ಷಿ ಹೆಚ್. ಕೇಳಿ ಅಳ್ಳಿಕಟ್ಟೆ. ಮೀನಕ್ಕ ಹೇಳಿ ಸಂಕ್ರಣ. ಅಲ್ಲ, ನಾನು ನಿನಗೆ ಕಳೆದ ವಾರ ಸಿಕ್ತಾಗ್ಲೇ ಹೇಳ್ದೆ ಹುಸಿ ರೆಡಿಯಾಗಿರು, ಪೇಟೆ ಕಡೆ ಹೋಗಿ ಬರೋಣ ಅಂತ. ಇದ್ಯಾಕವ ಇನ್ನು ರೆಡಿ ಆಗದೆ ಹಂಗೆ ಕೂತಿದ್ಯಾ? ಏನೇನ್ ರೆಡಿ ತಾತ, ಒಂದ್ 5 ನಿಮಿಷಕ್ಕೆ ಆಗ್ಬಿಡಣ ಅಷ್ಟೇನೆ. ಅಲ್ಲ, ನೀನು 5 ನಿಮಿಷಕ್ಕೆ ರೆಡಿ ಆಗವಳಲ್ಲ, ಆದ್ರೂ ಸುಳ್ಳು ಯಾಕೆ ಹೇಳ್ತೀಯ? ಒಂದ್ ಕೆಲ್ಸ ಮಾಡು, ಹುಸಿ ಬೇಗ ರೆಡಿ ಆಗು, ಒಂಚೂರು ಪೇಟೆಗೆ ಹೋಗಿ ಬರಕೈತೆ. ಯಾಕ್ ಗೊತ್ತಾ, ಅದು ಒಂದಷ್ಟು ಏನೇನೋ ವಿಚಾರಗಳು ಅವಂತೆ. ಅದು ಮೊನ್ನೆ ಅಣ್ಣ ಸಿಕ್ದಾಗ ಹೇಳ್ತಾ ಇದ್ದ, ಅವನಿಗೆ ಹೇಳಿದ್ದೆ ನಾಳೆಗ್ ಹೋಗೋಣ ಅಂತ ಹೇಳಿ ಅಂತ. ಸಂಜೆ ದನದಾಗ ಒಂದ್ಸಲ ಬಂದ್ಬಿಟ್ಟು ಮಾತಾಡ್ಕೊಂಡು ಹೋಗು ಅಂತ ಹೇಳಿದ್ದ. ಈಗಾಗ್ಲೇ ಸಮಯ ಆಗೋಯ್ತು, ಹತ್ರ 7 ಗಂಟೆ ಆಗೇ ಹೋಯ್ತು. ಮಾತಾಡ್ಕ ಬರೋಣ, ಅವನು ನಾಳೆ 8 ಗಂಟೆಗೆ ಹೋಗೋಣ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಹೋಗೋಣಂತೆ. ಈಗ ನೀನು ತಲೆಗೆ ಒಂಚೂರು ಅದು ಶಾಲ್ ಗಿಲ್ ಕಟ್ಕೊಬಿಟ್ಟು ಸ್ವೆಟರ್ ಹಾಕಲಿ, ಚಳಿ ಐತಲ್ಲ, ಹೋಗಿ ಬರೋಣ. ಬಂದೆ ತಡಿ. ಓ ಶಂಕರಣ್ಣ, ನೋಡು ನಾನು ಅವಳಿಗೆ ಹೇಳಿದ್ರೆ ನನ್ ಮಾತೇ ಕೇಳಕ್ಕಿಲ್ಲ. ಮೀನಕ್ಕೆ ಯಾರ ಮಾತು ಕೇಳ್ತಾಳ ಬಿಡಪ್ಪ, ಹಂಗಂತೀಯ? ಆದ್ರೂ ಯಾವಾಗ್ಲೂ ಲವ್ ಲವ್ ಕೇಳಿರ್ತಲ್ಲ, ಅದಕ್ಕೆ ಒಂಚೂರು ಸಮಾಧಾನ. ಅಲ್ಲ, ಒಳ್ಳೆ ಹೆಣ್ಮಗಳು, ಈಗ ನನ್ ಮಾತು ಕೇಳ್ಬೇಕು ಅಂತ ಏನೈತೆ? ಏನ್ ಬರ್ಕೊಟ್ಟಳ, ನಿನ್ ಮಾತು ಕೇಳ್ತೀನಿ ಯಾವಾಗ್ಲೂ ನಾನು ಅಂತವ? ಅಲ್ಲ, ಬರ್ಕೊಟ್ಟಿಲ್ಲ ಅನ್ನೋದಕ್ಕಿಂತವ ಅವಳಿಗೆ ಬರವಣಿಗೆನೆ ಬರಕಲ್ವಲ್ಲ. ಓ ಹಂಗೆ, ಆದ್ರೂ ಬ್ಯಾಂಕಿಗೆ ಮರ ಹೋಯ್ತಾಳೆ. ಬ್ಯಾಂಕಿಗೆ ಬಿಡ್ತಾಳ ಅವಳು, ಬ್ಯಾಂಕ್ ಹೋಗ್ಬೇಕಣಪ್ಪ. ಬ್ಯಾಂಕ್ ಹೋಗೋದ ಯಾಕೆ ಹೇಳೋಳು? ದುಡ್ಡಿಡಕ್ಕೆ? ದುಡ್ಡಿಡಕ್ಕಲ್ಲ, ಮತ್ತೆ ಅವಳು ಜೀವಿರೋದೇ ಅಲ್ಲಿ, ಅದಕ್ಕೋಸ್ಕರ ಹೋಯ್ತಾ ಇರ್ತಾರೆ, ಜೀವ ಜೋಪಾನ ಮಾಡ್ಕೋಬೇಕಲ್ಲ. ಅಂದ್ರೆ ಸಂಕ್ರಣ, ನಾನು ಓದೋದು ಬರೆಯೋದು ರಾತ್ರಿ ಶಾಲೆಯಲ್ಲಿ ಸ್ವಲ್ಪ ಕಲ್ತಿದೀನಿ. ಅತಿ ಹೇಳ್ತೀಯಪ್ಪ ನೀನು. ಅಲ್ಲ, ನೀನು ಕಲ್ತಿದ್ಯಾ, ಬರೀ ನಿನ್ ಹೆಸರು ಬರೆಯಷ್ಟ, ಅದನ್ನ ಹೇಳಿದೆ. ಕುಡಿಸ್ಕೊಂಡು ಕುಡಿಸ್ಕೊಂಡು ಅಣ್ಣ ಹಿಂಗ್ ಕೇಳು, ಅವತ್ತೊಂದಿನ ಪೇಪರ್ ಅಲ್ಲಿ ಹೆಡ್ಲೈನ್ಸ್ ಎಲ್ಲ ಅಣ್ಣಯ್ಯ ಓದಿಸ್ತು ನನ್ ಕಲೆ. ಓಹೋ, ನೀನ್ ಹೆಡ್ ಆಗಿರೋ ಲೈನ್ಸ್ ಮಾತಾಡೋದು ಅಷ್ಟೇಯಾ? ಒಳಗಿಂದೆಲ್ಲ ಅಣ್ಣಯ್ಯ ಹೇಳ್ಬಿಡುತ್ತೆ, ಸಾನೆ ತುಂಬಾ ಓದಕ್ ಬರಕ್ಕಲ್ಲ ಕಣಪ್ಪ ನಂಗೆ. ಅಲ್ಲ ಕಂಚಕ್ರಣ, ಈಗ ಯಾರ ತಾನೇ ಓದ್ತಾರೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲನು ಬರೀ ಕೇಳ್ಕೊಳ್ಳೋದಷ್ಟೇ, ನೋಡೋದಷ್ಟೇ, ಹೇಳೋದು ನೋಡೋದು ಒಂದು. ಈ ಪೇಪರ್ ಗಳಲ್ಲಾದ್ರೂ ನೀನ್ ಹೇಳದಲ್ಲ ಅಂತ ಹೆಡ್ಲೈನ್ ಅಂತ ಹೇಳ್ಬಿಟ್ಟು ಅವಳು ಹೇಳಿತ್ತು. ಎಲ್ಲ ಹೆಡ್ಲೈನ್ ರೀಡರ್ಸ್ ಆಗಿರೋದು. ಈಗ ಹೆಡ್ಲೈನ್ ಓದಿದ ತಕ್ಷಣ ಗೊತ್ತಾಗ್ಬಿಡ್ತದೆ ಏನಾಯ್ತದೆ ಅಂತ ಹೇಳ್ಬಿಟ್ಟು, ಅಂದ್ರೆ ಒಳಗಡೆ ವಿಚಾರ ಏನೈತೆ ಅಂತವ ಪೂರ್ಣವೇ ಗೊತ್ತಾಗೋಗ್ಬಿಡ್ತದೆ. ಅದಕ್ಕೋಸ್ಕರವ ಎಲ್ಲ ಹೆಡ್ಲೈನ್ ರೀಡರ್ಸ್ ಅಂತ ಹೇಳ್ಬಿಟ್ಟು ಈಗ ಪೂರ್ತಿ ಓದೋರು ಯಾರು ಇಲ್ಲ. ಈಗ ಟಿವಿನೂ ಅಷ್ಟಕ್ಕನ್ ಶಂಕರಣ, ಪೂರ್ತಿ ಕೂತ್ಕೊಂಡು ನೋಡ್ತಾರ? ಇಲ್ಲ, ಅದು ಟೈಟಲ್ ಬಂದ ತಕ್ಷಣ ಗೊತ್ತಾಗ್ಬಿಡ್ತದೆ ಇಂಥ ಕಥನೆ ಅಂತ ಹೇಳಿ, ಅದಕ್ಕೆ ರಿಮೋಟ್ ಕೈಲಿ ಇಟ್ಕೊಂಡಿರ್ತಾರೆ. ಇಟ್ಕೊಂಡಿರ್ತಾರೆ ಮುಖ್ಯಾಂಶಗಳು ಅಂದ್ಬಿಡ್ತಾರ, ಅಲ್ಲೆಲ್ಲ ಮುಖ್ಯಾಂಶ ತಿಳಿದೇ ಹೋಯ್ತದಪ್ಪ. ಈಗ ನಾನು ಒಂದ್ ವಿಚಾರ ಹೇಳ್ತಿದ್ದೇನೆ, ನೀನು ಸಿಕ್ತಾಗ ಹೇಳಿದಲ್ಲ ಕಳೆದವರ ಪೇಟೆ ಕಡೆ ಹೋಗಿ ಬರ್ಬೇಕು ಅಂತ ಹೇಳಿ, ಅದನ್ನೇ ಹೇಳ್ತಾ ಇದ್ದೆ ಅವಳಿಗೆ. ನಾಳೆ 8 ಗಂಟೆಗೆ ಹೋಗ್ಬೇಕು, ಏನು ಕೇಳ್ಕೊಬಾರ್ದು ಅಣ್ಣ ಏನು ಅಂತ ಹೇಳಿ. ಅವಳು ಒಂಚೂರು ಚಳಿ, ಅದಕ್ಕೆ ತಲೆಗೆ ಒಂಚೂರು ಸ್ಕರಾಬ್ ಗಿರಬ್ ಕಟ್ಕೊಂಡು ಸ್ವೆಟರ್ ಹಾಕ ಬಾ ಅಂತಂದೆ. ಅವಳು ಸರಿಯಾಗಿ ರೆಡಿಯಾಗಿ ಬತ್ತಾಳೆ, ಆ ವಿಷಯದಲ್ಲಿ ತೊಂದ್ರಿಲ್ಲ. ಈಗ ನಾನು ನಾಳೆ ಪೇಟೆಗೆ ಯಾಕೆ ಹೋಗೋಣ ಅಂತಂತ ಹೇಳಿದೆ ಅಂತಂದ್ರೆ, ಈಗ ನಮ್ದು ಇಲಾಖೆ ಐತಲ್ಲಪ್ಪ ಕೃಷಿ ಇಲಾಖೆ, ಆ ಕೃಷಿ ಇಲಾಖೆಯಲ್ಲಿ ಏನಾದ್ರೂ ಈ ಚಳಿ ಇನ್ನೇನು ಮುಗಿಯಕಾಯ್ತು, ಬೇಸಿಗೆ ಬರಕಾಯ್ತಲ್ಲ, ಒಂದಿಷ್ಟೇನಾದ್ರೂ ಈ ಏನು ದ್ವಿದಳ ಧಾನ್ಯಗಳದ್ದು ಏನಾದ್ರು ಕಾಳ್ಗಿಲ್ ಕೊಡ್ತಾರ, ತಂದು ಹೊಸಿ ಎರ್ಚ್ಕಂದ್ರೆ ಸಿಕ್ಕಿರೆ ಕಾಳು ಸಿಗ್ತವೆ, ಇಲ್ಲಾಂತಾನೆ ಒಂಚೂರು ಭೂಮಿಗೆ ಗೊಬ್ಬರ ಆಯ್ತದಲ್ಲ ಅಂತ ಅನ್ಕೊಂಡು ಪೇಟೆಗಡೆಗೆ ಹೋಗ್ಬಾರ್ದ ಅಂತಂದ್ರೆ ಅವ್ರ ಜೊತೆ ಹೇಳ್ದೆ. ಈಗ ಹೆಂಗ್ ಮಾಡೋದಪ್ಪ ನಾಳಿಕೆ? ಇಲ್ಲ, ನೀನು ಯೋಚನೆ ಮಾಡೋ ಸರಿಯಾಗಿ ಮಾಡಿದ್ಯಾ, ಆದ್ರೂ ಬಾರಿ ಮುಂಚೆಯಾಗಿ ಮಾಡ್ಬಿಟ್ಟಿದ್ದೀನಿ ನೀನು. ಯಾಕೆ ಅಂತ ಅಂದ್ರೆ ಬೇಸಿಗೆ ಈಗ ಶುರು ಆಯ್ತೈತಲ್ಲ. ಅದಕ್ಕೆ ಕೇಳ್ದೆ. ಆಯ್ತಾ, ಅದು ಹೆಂಗೆ ಅಂತ ಅಂದ್ರೆ ಶಂಕರಣ, ಈ ಕೊಡ್ತಾರೆ ಪ್ರತಿ ವರ್ಷಲೂ ಕೊಡ್ತಾರೆ ಈ ಹಸಿರಲ್ಲಿ ಗೊಬ್ಬರ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು, ಈ ಡಯಾಂಚ ಒಟ್ಟಿಗೆ ದ್ವಿದಳ ಧಾನ್ಯ ಆಧಾರ ಆಗಿರ್ಬೋದು. ಈಗ ನೀನು ಹೋಗ್ಬಿಟ್ಟು ಅಲ್ಲೇ ತರಬೇಕು ಅಂತ ಏನಿಲ್ಲ ಶಂಕರಣ. ನೀನ್ ದ್ವಿದಳ ಧಾನ್ಯ ಯಾವ್ದಾರು ಎರ್ಚ್ಕೊಳಪ್ಪ, ಮನೇಲಿ ಹುಳಿಕಾಳು ಇದ್ದೇ ಇರ್ತವ, ತಣ್ಣಿಕಾಳು ಇದ್ದೇ ಇರ್ತವ, ತಗೊಂಡೋಗಿ ಎರ್ಚು ನೀನು. ಮಳೆ ಬಿದ್ದ ಮೇಲೆ ಎರ್ಚು, ತಗೊಂಡೋಗಿ ಆಮೇಲೆ ಈಗ ಎರ್ಚ್ಬೇಡ. ಹಂಗಲ್ಲ, ಅದನ್ನ ಯಾಕಂದೆ ಗೊತ್ತಾ? ಈಗ ಗದ್ದೆಲ್ ಹೊಸಿ ತೇವ ಆಯ್ತಾ, ಈಗ ಅದಕ್ಕೇನು ನೀರೇನ್ ಜಾಸ್ತಿ ಬೇಕಾಕಲ್ಲ, ಕಡಲೆ ಪಡ್ಲೆ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಈ ಕಡಲೆ ಹಾಕೆ ಚೆನ್ನಾಗಿ ಬಂದ್ಬಿಡ್ತಾರೆ. ಇದನ್ನ ಕೇಳಿದ್ರು ಆಗ್ಲೇ ಹಾಕ್ಬೇಕಾಯ್ತು, ತಡ ಆಯ್ತು. ಈಗ ಅಂತಂದ್ರೆ ಅದು ಹಿಮದಲ್ಲೇ ಬೆಳೆಯೋದು, ನೀರು ಬೇಕಿಲ್ಲ, ನಿಡನು ಬೇಕಿಲ್ಲ. ಹೌದು, ಒಂಚೂರು ಚಿಗುರು ಹೊಡೆಯಕ್ಕೆ, ಚಿಗುರು ಹೊಡೆದ್ ಮ್ಯಾಲ್ ಬರಕ್ ಒಂದ್ ಸ್ವಲ್ಪ ಪಸಿ ಇದ್ರೆ ಸಾಕು, ಆಯ್ತಾ? ಆಮೇಲೆ ಪೂರ್ತಿ ಅದಕ್ಕೆಲ್ಲ ಹಿಮವೇ. ಆಮೇಲೆ ಕೆಲವ್ರು ಹೇಳ್ತಾರೆ ಶಂಕರಣ್ಣ, ಕಡಲೆ ಹಾಕ್ಬೇಕು ಅಂತ ಹೇಳ್ತಾರೆ, ಅದ್ರಲ್ಲಿ ಉಪ್ಪಿನಂಶ ಇರ್ತದ ನೋಡು, ಅದು ಗೊತ್ತಲ್ಲ ಕಡಲೆ ಸೊಪ್ಪಿನ. ಇವಳಿಗೆ ಚೆನ್ನಾಗಿ ಗೊತ್ತು ನಮ್ಮ ಮೀನಕ್ಕಂಗೆ. ಈಗಾಗಲೇ ಪ್ಯಾಟಲ್ಲಿ ಬೇಜಾನು ಮಾರಕ್ ಬಂದವೆ ಅವಳು, ಹೋದಾಗ ನಕ್ಕಂತ ಹೊತ್ಕೋಬತ್ತಾಳ ನಿಂಗೆ. ಅವು ಅವು ಬರೀ ಹತ್ತರದಲ್ಲ, ಅವಳು ಸೊಪ್ಪು ಹೋಯ್ತಾಳ ನೋಡ್ಬೇಕೇನೋ, ಬೆಳಗ್ಗೆ 5 ಗಂಟೆಗೆ ಎದ್ದೋತಿರ್ತಾಳೆ ಆ ಹಿಮದಲ್ಲಿ. ಹಿಮದಲ್ಲೇ ಹೋಗೋದ್ ಮತ್ತೆ ಹಿಮದಲ್ಲಿ ಹೋಗ್ಬಿಟ್ಟು ನೋಡು, ಅದು ಕುಡಿ ಇರ್ತದಲ್ಲ ಚೂಟ್ ತೋಷ್ಟುವೆ ಚೆನ್ನಾಗಿ ಬರ್ತದೆ. ಅದಕ್ಕೋಸ್ಕರವ ಕಡಲೆ ಸೊಪ್ಪಿನ ಸಾರು ಮಾಡ್ಕೊಂಡು ತಿನ್ಬಿಟ್ರು ಶಂಕರಣ್ಣ, ಬಸ್ಸಾರು ಮಾಡ್ಕೊಂಡು ತಿಂದರ್ಗೆ ಗೊತ್ತದ. ನೀ ಸುಮ್ನಾರು ಇರ್ಬರಿ ರಚ್ಚಿ ಬೇಡ ಮಾಡಂತ, ಇವತ್ತು ನೀನ್ ಏನ್ ಮಾಡ್ತೇವೆ ಗೊತ್ತಿಲ್ಲ, ನಾಳೆಗೆ ಮಾಡ್ಕೊಡ್ಬೇಕು ನೀನು. ಸಂಕ್ರಣಂಗೋ ಅಣ್ಣಯಂಗೋ ಮಾಡ್ಬಿಡ್ಸಕ್ ನಂಗಂತೂ ಸದಾ ಮನ್ಸಿರುತ್ತಪ್ಪ. ಕುಡಿನ ಇಬ್ರು ಮನೆಗೆ ಮೂರ್ ಮನೆಗೆ ಆಗಷ್ಟು ಜಾಸ್ತಿ ಕುಯ್ಕೊ ಬರ್ಬೇಕಲ್ಲ, ಅದಕ್ಕೆ ಕುಯ್ಕೊ ಬರೋಣಂತೆ ಮಾಡೋಣಂತೆ. ಅಂದ್ರೆ ಮೀನಕ್ಕಂದು ತಪ್ಪಲ್ಲ ಶಂಕರಣ್ಣ, ಈಗ ನಮ್ಮನೆಯಲ್ಲಿ ಮಲಗಿರ್ತಾರಲ್ಲ, ಹೇಳ್ಸ್ಬಿಟ್ಟು ನಾವು ಕಳಿಸ್ಬೇಕು 5 ಗಂಟೆ ರಾತ್ರಿಗೆ ಅಲ್ವಾ, ಇಲ್ಲ ಅಂತಂದ್ರೆ ಅವ್ರಾರು ಹೋಗ್ಬೇಕು. ಈ ನಮ್ಮ ಮೀನಕ್ನಾರ ಕರ್ಕೊಂಡು ಹೋದ್ರೆ ಆಯ್ತದ ಬಂದ್ಬಿಟ್ಟು. ಇಲ್ಲ ಅವಳು ಏನ್ ಮಾಡ್ತಾಳ ಗೊತ್ತಾ, ಅಂದ್ರೆ ಒಬ್ಳೆ ಆದ್ರೆ ಚೆನ್ನಾಗಿ ಅದನ್ನ ಚೂಟ್ಬೋದು, ಈಗ ಗೊತ್ತಿಲ್ದಿರೋರ್ ಆಗ್ಬಿಟ್ರೆ ಎಲ್ಲೆಲ್ಗ ಚೂಟ್ತಾರೆ ಅಂತವ. ಇಲ್ಲ ಅವೆಲ್ಲ ಗೊತ್ತಿರ್ತಕ್ಕ ಶಂಕರಣ್ಣ, ಇವೆಲ್ಲ ಹೆಂಗೆ ಅಂತ ಅಂದ್ರೆ ಹುಟ್ಟುತ್ತಲೇ ಬಂದ್ಬಿಟ್ಟವು. ಸ್ವಲ್ಪ ಬಿಡ್ಸೋದು, ತಗೊಳ್ಳೋದು, ಮಾಡೋದು, ಆಮೇಲೆ ನಮಗ್ ನೋಡು ಯಾವತ್ ತಿನ್ಬೇಕು ಯಾವತ್ ಬಿಡ್ಬೇಕು ಅಂತೇಳಿ, ಅದೊಂಥರ ರಕ್ತಗತವಾಗಿ ಬಂದ್ಬಿಡ್ತದ. ನಿಜ ಬಿಡ, ಅದೇ ನಾವು ಕಲ್ತ್ಕೋಬೇಕಾಗಿಲ್ಲ ಬಿಡ್ಬೇಕಾಗಿಲ್ಲ. ಆಮೇಲೆ ನಮಗ್ ಅರಿವಿಲ್ದಂಗೆ ಮನೇಲಿ ಕಲ್ಸಿರ್ತಾರೆ, ಇಂಥದ್ ತಿನ್ಬೇಕು ಇಂಥದ್ ತಿನ್ಬಾರ್ದು ಅಂತೇಳಿ ಚಿಕ್ಕ ಮಕ್ಕಳಿಂದ ಕಲ್ಸಿರ್ತಾರೆ. ಆಯ್ತಾ, ಇದು ಕಡಲೆ ಸೊಪ್ಪಿಂದಾನೆ ಹೇಳ್ತಿದ್ನಲ್ಲ ನಾನು. ಈ ಕೆಲವು ರೈತರು ಹೇಳ್ತಾರೆ ಶಂಕರಣ್ಣ, ಅವ್ರು ಏನು ಅಂತ ಅಂದ್ರೆ, ನಾವು ವರ್ಷ ವರ್ಷ ದುಡ್ಡು ಸಿಗ್ಲಿ ಸಿಗ್ದೇನೆ ಇರ್ಲಿ ಕಡಲೆ ಹಾಕತ್ತೀವಿ ನಾವು ಅಂತ ಹೇಳ್ಬಿಟ್ಟು. ಯಾಕೋ ಈ ಅದೇ ಹುರ್ಗಡ್ಲೆ ಬರ್ತದಲ್ಲ, ಅದೇ ಹೇಳಿದ್ನಲ್ಲ ನಾಗ್ಲೆ ಉಪ್ನಂಶ ಇರ್ತದೆ ಅಂತ ಹೇಳ್ಬಿಟ್ಟು, ಅದು ಭೂಮಿಗೆ ಒಳ್ಳೆ ಫಲವತ್ತತೆ ಕೊಡ್ತದೆ ಅಂತ. ಲವಣಾಂಶ ಇರ್ಬೇಕಲ್ಲ, ಲವಣಾಂಶ ಇರ್ತದಲ್ಲ, ಹಂಗಾಗಿ ಒಂದಷ್ಟು ಒಳ್ಳೆ ಇದು ಕೊಡ್ತದೆ ಅಂತ ಹೇಳ್ಬಿಟ್ಟು ಅಡಿಕೆ ಅಡಿಕೆ ಹಾಕಿರ್ತಾರ ನೋಡು, ಅಡಿಕೆ ತೆಂಗು ತಾಂಡೋಗ್ ಮದ್ವೆಕ್ ಹಾಕ್ಬಿಡುದು. ಈ ಕಡಲೆ ಸೊಪ್ಪ, ಕಡಲೆ ಸೊಪ್ಪಲ್ಲ ಕಡಲೆ ಕಾಳು ಹಾಕಿದ್ರೆ ಅದು ಸಾಮಾನ್ಯವಾಗಿ ಕಡಲೆ ಸೊಪ್ಪು ಅಂತಾನೆ. ಆಮೇಲೆ ಕಡಲೆ ಕಾಳು ಉಸಿ ರೇಟ್ ಆಗೈತ ಶಂಕರಣ್ಣ, ಬಿಡೋತ್ಲಾಗಿ ನೀನು ಕಾಳ ಬೆಲೆ ಹೇಳ್ಬೇಡ, ಬಹಳ ಬೇಜಾರಾಯ್ತದೆ. ಯಾಕೆಂತಾರೆ ಬೆಳೆಯರ ಸಂಖ್ಯೆ ಕಡಿಮೆ ಆಯ್ತದೆ, ಇದು ವಿಷಯ. ಆಮೇಲೆ ರುಚಿಯಾಗಿರ್ತವೆ ನೋಡ, ಹುರ್ಕೊಂಡ್ ತಿನ್ಬಹುದು, ಬೇಯಿಸ್ಕೊಂಡ್ ತಿನ್ಬಹುದು, ಕಡಲೆ ಉಸ್ಲಿ ಮಾಡ್ಕೋಬಹುದು, ಕಡಲೆ ಕಾಳು ಸಾರು ಮಾಡಿದ್ರೆ. ಈಗ ಅದನ್ನೇ ಹೇಳೋಣ ಅಂತಿದೆ ನಮ್ಮ ಅಣ್ಣೇನೆ ಹೇಳ್ಬಿಡ್ತು. ಜೊತೆಗೆ ಮೊಳಕೆ ಮಾಡಿದ್ರೆ ಹೆಂಗಿರ್ತದೆ, ಮೊಳಕೆ ಸಾರು ಮೂರ್ ಕಾಳು ಮಿಶ್ರಣ ಮಾಡ್ಬಿಟ್ಟು ಮೊಳಕೆ ಕಟ್ಟಿ ಸಾಂಬಾರ್ ಮಾಡಿ ಬಿಸಿ ಮುದ್ದೆ ಬೆಣ್ಣೆ ಹಾಕೊಂಡು ಊಟ ಮಾಡಿದ್ರೆ. ನೀನ್ ಬರೀ ರುಚಿನ ಹೇಳು ಬಾಯಲ್ಲಿ, ಬಡ್ಗಿರ್ಸ್ಬಿಟ್ಟಿಯ. ಅದಕ್ಕೆ ನಾನು ಏನ್ ಹೇಳ್ತಿದ್ದೆ ಅಂದ್ರೆ ಶಂಕರಣ್ಣ, ಈ ಅಕಾಲಿಕ ಮಳೆ ಅಂತ ಹೇಳಿ ಆಯ್ತದೆ, ಅದು ಈಗಲೇ ಅಲ್ಲ, ಸ್ವಲ್ಪ ದಿವಸ ಬೇಕು, ಮುಂದಿನ ತಿಂಗಳಲ್ಲಿ ಆಯ್ತದೆ. ಅಂದ್ರೆ ಯುಗಾದಿ ಹಿಂದೆ ಮುಂದೆ ಆಗ್ಬೋದು, ಮುಂದೆ ಆಯ್ತದೆ, ಹಿಂದೆ ಮುಂದೆ ಆದಾಗ ಒಂದ್ ಮಾಗಿ ಉಳುಮೆ ಮಾಡ್ಕೊಬಿಡುದು. ಓ ಆಯ್ತಾ, ಈಗೇನು ಆರ್ಕಟ್ಟದ್ ಬೇಡ ಅಂತ ಇಷ್ಟೊಂದು ಹಿಮ ಬೀಳ್ತೈತಲ್ಲ, ನೀನ್ ಹಿಮದಲ್ಲೇ ಉಳಕ್ ಆಯ್ತದೆ ಈಗ. ಅಲ್ಲ ಉಸಿ ಏನಾರ ತೇವಾಗಿ ಆಗಿ ತೇವಾಯ್ತು ಅಂತ ಉತ್ಬಿಟ್ಟು ಬಿಟ್ಕೊಂಡಿನಿ, ಬಿಟ್ಕೊಂಡ್ರೆ ಬಿಸಿಲಿಗೆ ಚೆನ್ನಾಗಿ ಆರ್ಕತ್ತದ ಒಳಗಡೆ ಕೋಶ ಪಾಶ ಮೊಟ್ಟೆ ಗಿಟ್ಟೆ ಇರ್ತದಲ್ಲ, ಹೊರಗೆ ಬರ್ತವೆ, ಎಲ್ಲ ಹೊರಗೆ ಬರ್ತವೆ. ಮುಂದಿನ ಬೆಳಗ್ಗೆ ನಾವೇನ್ ಹಾಕತ್ತೀವ, ಒಂದಿಷ್ಟು ಕೀಟ ರೋಗ ಇವೆಲ್ಲವ ಬರ್ದಂಗೆ ಮಣ್ಣು ಸ್ವಲ್ಪ ಚೆನ್ನಾಗಿ ಒಂಥರ ಫಲವತ್ತತೆ ಆಯ್ತದೆ, ಫಲವತ್ತತೆ ಆಯ್ತದೆ. ಉತ್ಕೊಂಡ್ ಬಿಟ್ಕೊಂಡ್ಬಿಟ್ರು ಶಂಕರಣ್ಣ, ಈ ಮುಂಗಾರಿಂದ ಏನ್ ಶುರು ಆಯ್ತದೆ ಅನ್ನುವ ಪೂರ್ವ ಮುಂಗಾರು ಶುರು ಆಯ್ತದೆ, ನಾವು ಎರ್ಸ್ಕೊಬಿಟ್ರೆ ಎರ್ಸ್ಕೊಬಿಟ್ರೆ ನೋಡಪ್ಪ ಒಳ್ಳೆ ಇದು ಬರ್ತದ ನಮ್ಗೆ ಇಳುವರಿ, ಎಲ್ಲ ಒಳ್ಳೆ ಹಸಿರು ಹಸಿರೆಲ್ಲ ಗೊಬ್ಬರ ಆಯ್ತದೆ ಅಂತ ಹೇಳ್ಬಿಟ್ಟು. ಯಾಕೆಂತಂದ್ರೆ ನಾವು ಹಾಕ್ತಿರೋದು ದ್ವಿದಳ ಧಾನ್ಯ, ದ್ವಿದಳ ಧಾನ್ಯ ಕಾಳಲ್ವಾ. ಈ ಕಡೆಗೆ ನಾನು ಆಗ್ಲೇ ಅದನ್ನೇ ಹೇಳಿತ್ತು, ಬೇಕಾದ್ರೆ ಕಾಳು ಸಿಗ್ತದೆ, ಇಲ್ವಾ ಎಲ್ಲ ಉದುರುತ್ತಾ ಗೊಬ್ಬರ ಆಯ್ತ ತಗ. ಹಂಗೆ ಇದ ಒಂದ ಮಾಡ್ಕೋಬೇಕು ಶಂಕರಣ್ಣ, ನೀನ್ ನೆನಪು ಮಾಡಿದ್ ಒಳ್ಳೇದಾಯ್ತು. ಆಯ್ತಾ, ತಂದು ಇಟ್ಕೊಳ್ಳೋದು ಇಟ್ಕೊಬಿಡೋಣ ಹಂಗಂತ. ಯಾಕಂತ ಪರಮಾತ್ಮ ಯಾವಾಗ ಕಂಡ್ಬಿಡ್ತಾನೆ ಯಾರಿಗ ಗೊತ್ತು, ಅದು ನಿಜ ಬಿಡು. ಆಯ್ತಾ, ಯಾವಾಗ ಬೇಕಾದ್ರೂ ಬರ್ಬೋದಲ್ಲಪ್ಪ ಸೈಕ್ಲೋನ್ ಹೆಸರಲ್ಲಿ. ಅಲ್ಲ, ಕಳೆದವರ್ ಸಹ ನಾವು ಬಿಸಿಲನ್ನು ನೋಡ್ಲಿಲ್ಲ, ಚಳಿನೂ ಕಾಣ್ಲಿಲ್ಲ, ಹೊಸಿ ಏನು ಬಿಡ್ದಂಗ್ ಬಂತ, ಬರೀ ಮಳೆ ವರ್ಷ ಮತ್ಕಾಲ ಮಳೆನೇ ಆಯ್ತು. ಮಳೆ ಈ ಸಲ ಯಾಕೆ ಹಿಂದಾಗ್ಬೋದು ಮುಂದಾಗ್ಬೋದು, ನಾವಂತೂ ತಯಾರಾಗಿರೋಣ. ಈಗ ಆಮೇಲೆ ಅಣ್ಣಯ್ಯ, ನಾನೀಗ ನೋಡು ಮಾತಾಡ್ತಾ ಮರ್ತ್ಬಿಟ್ಟೆ. ನಾನೀಗ ಈ ಸಲ ನನ್ನ ಜಮೀನ್ಗೆ ಹೊಸಿ ಅದೇನೋ ಏನು ಕಿರುಧಾನ್ಯ ಅಂತಾರಲ್ಲ, ಅವ್ ಹಾಕೋಣ ಅಂತಿದ್ದೀನಿ. ಹಾಕ್ಲೇಬೇಕನಪ್ಪ ಹಂಗಂತ ಮಾತಾಡಿದ್ವಲ್ಲ ನಾವು, ಅವತ್ತೇ ನಾವು ತೀರ್ಮಾನ ಮಾಡ್ಕೊಂಡಿದ್ವಲ್ಲ ಶಂಕರ. ತೀರ್ಮಾನ ಸರಿ, ನಾನೀಗ ಪ್ಯಾಟೆಗೆ ಹೋಗೋಣ ಅಂತ ಹೇಳಿದ ಅದೇ ವಿಚಾರಕ್ಕೆ. ಈಗ ಬಿತ್ತನೆ ಬೀಜ ನೋಡಪ್ಪ, ಈಗ ನಮ್ಮೂರ್ಲಿ ಯಾರು ಬೆಳೆದವ್ರದ ಇಲ್ಲ ಇಲ್ಲ. ಈಗ ಹೆಚ್ಚು ಅಂತ ನೀನ್ ಹೇಳ್ದಂಗೆ ಎರಡಯ್ಯ, ಏನೊಂದು ರಾಗಿ ಇರ್ತದೆ ಇಲ್ಲ ಜ್ವಾಳ ಇರ್ತದೆ, ಅದ್ ಬಿಟ್ಬಿಟ್ಟು ಈಗ ನಿನಗೆ ಹಾರ್ಕ ನವಣೆ ಸಜ್ಜೆ ಎಲ್ಲಿಂದ ತರನ. ಅದಕ್ಕೇನಾದ್ರು ಈ ಇಲಾಖೆಯವ್ರ ಏನಾದ್ರು ಬೀಜ ಪಾಜ ಕೊಟ್ರೆ. ಇಲಾಖೆ ಕೊಡ್ತಾರೆ ಶಂಕರಣ್ಣ. ಈಗ ಇದು ಮುಖ್ಯವಾಗಿ ಏನಾಗುತ್ತೆ ಅಂತ ಅಂದ್ರೆ, ನಾವು ಮೊನ್ನೆ ಮಾತಾಡಿದ್ವಲ್ಲ ಈ ಹಾರ್ಕ ಇವೆಲ್ಲ ಮಾತಾಡಿದ್ವಲ್ಲಪ್ಪ ಸಿರಿಧಾನ್ಯಗಳು, ಈ ಸಿರಿಧಾನ್ಯಗಳದ್ದು ಪಟ್ಟಿ ಏನಾಯ್ತು, ಈಗ ಅದು ಎಲ್ಲವ ದೇಶಿ ತಳಿನ ಇತ್ತು ಇಷ್ಟು ದಿವಸ ಅಂದ್ರೆ ನಾಟಿದ್ದು. ಈ ನಮ್ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಐತಲ್ಲ ಅಲ್ಲಿ ಒಂದ ಸಪರೇಟ್ ಒಂದ್ ಪ್ರಾಜೆಕ್ಟ್ ಮಾಡ್ಕೊಬಿಟ್ಟವ್ರಂತೆ. ಪ್ರಾಜೆಕ್ಟ್ ಮಾಡ್ಕೊಂಡು ಅದರಲ್ಲಿ ಜಾಸ್ತಿ ಇಳುವರಿ ಬರಬೇಕು ಆ ತರದ್ದು ಈ ಸಂಕರಣ ತಳಿಗಳು, ಸುಧಾರಿತ ತಳಿಗಳು ಅಂತ ಹೇಳ್ತೀವಲ್ಲ. ಈಗ ಅದ್ರಲ್ಲೇನೆ ಈಗ ಒಂದ್ 4 ಕ್ವಿಂಟಲ್ ಬರ್ತಾ ಇದ್ರೆ ಯಾವ್ದು ನಮ್ ನಾಟಿದ್ದು ಅದೊಂದ್ 8 ಕ್ವಿಂಟಲ್ ಬರಬೇಕು. ಅಂದ್ರೆ ಹೈಬ್ರಿಡ್ ತರವ, ಹೈಬ್ರಿಡ್ ತರವ, ಹೈಬ್ರಿಡ್ ಅಲ್ಲ ಹೈಬ್ರಿಡ್ ತರ ಹಂಗೆ ಸ್ವಲ್ಪ ಇಂಪ್ರೂವ್ ಮಾಡಿರ್ತಾರ, ಇಂಪ್ರೂವ್ ಮಾಡಿ ಸ್ವಲ್ಪ ಜಾಸ್ತಿ. ಈಗ ಹುಲ್ಲು ಒಂದು ಮಳೆ ಬೆಳೆತಿತ್ತು ಅಂತಂದ್ರೆ ಇನ್ನೊಂದ್ ಅರ್ಧ ಅಡಿ ಜಾಸ್ತಿ, ಇನ್ನೊಂದ್ ಅರ್ಧ ಅಡಿ 3/4 ಅಡಿ ಜಾಸ್ತಿ. ಯಾಕೆಂತಂದ್ರೆ ದನಿಗೆ ಅದು ಆಗ್ಬೇಕು. ಈ ಕಾಳುವೆ ತೆಗೆ ಬರೀ 4 ಕ್ವಿಂಟಲ್ ಆಯ್ತದೆ, 5 ಕ್ವಿಂಟಲ್ ಆಯ್ತದೆ, ನಾವು ಎಕರೆಗೆ ಬರೀ 5 ಕ್ವಿಂಟಲ್ ಆಗಿ ಬೆಳಕಬೇಕು ಅಂತೇಳಿ ಈ ತರ ಆಲೋಚನೆ ಮಾಡೋರು ಇರ್ತಾರಲ್ಲ, ಅದು ಒಂದು. ಆಮೇಲೆ ಈಗೆಲ್ಲೋ ಸ್ವಲ್ಪ ಬೇಡಿಕೆ ಜಾಸ್ತಿ ಆಗ್ಬಿಡ್ತಲ್ಲಪ್ಪ, ಸಿಕ್ಕಾಪಟ್ಟೆ ಡಿಮ್ಯಾಂಡ್, ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಹಂಗಾಗಿ 100 ರೂಪಾಯಿ ಕಡಿಮೆ ಯಾವಿಲ್ಲ ಶಂಕರ. ನಾವು 100 ರೂಪಾಯಿ ಕೊಟ್ರೆ ಹೆಚ್ಚು, 100 ರೂಪಾಯಿ ಒಳಗಿರೋದು ಜ್ವಾಳ ರಾಗಿ ಎರಡು ನೋಡಪ್ಪ, ಸಿರಿಧಾನ್ಯಗಳಲ್ಲಿ ಉಳಿದವೆಲ್ಲ 100 ರೂಪಾಯಿ ಆಯ್ತಾ. ಹಂಗಾಗಿ ಅಲ್ಲಿ ಸ್ವಲ್ಪ ಅವೆಲ್ಲ ಭಾರಿ ಚೆನ್ನಾಗಿ ಅಭಿವೃದ್ಧಿ ಪಡಿಸೋರಂತೆ. ಈಗ ಬೆಂಗಳೂರು ಬೆಂಗಳೂರಿಗೆಲ್ಲ ನಾವೆಲ್ಲ ಹೋಗಕ್ ಆಗಲ್ಲ ಶಂಕರಣ್ಣ, ಈ ವಯಸ್ಸಿನಲ್ಲಿ ಎಲ್ಲ ಆಯ್ತದಪ್ಪ ಹೋಗಕ್ಕೆ, ಎಲ್ಲ ಹೋಗದ. ಅದಕ್ಕೆ ಈಗ ಪೇಟೆಗೆ ಹೋಗ್ಬಿಟ್ಟು ಬರೋಣ ಅಂತ ಅಂತ ಅಂದಲ್ಲ, ನಾವು ಕಂದ್ಲಿಗೆ ಹೋಗ್ಬಂದ್ಬಿಡೋಣ ಕೃಷಿ ವಿಜ್ಞಾನ ಕೇಂದ್ರಕ್ಕೆ. ವಿಜ್ಞಾನ ಕೇಂದ್ರಕ್ಕೆ ಯಾಕೆಂತಂದ್ರೆ ನಮ್ ಕೃಷಿ ವಿಶ್ವವಿದ್ಯಾಲಯದ ಒಂದು ಅಂಗ ಸಂಸ್ಥೆ ಅದು, ಆಯ್ತಾ. ಅವ್ರ ಪರವಾಗಿ ಇಲ್ಲಿ ಮಾಡ್ತಾರೆ, ಅವ್ರಿಗೆ ಕೇಳಿ ನೋಡೋಣ. ಆಮೇಲೆ ಮೊನ್ನೆ ನಮ್ಮ ಇವ್ರು ಸಿಕ್ಕಿದ್ರು, ಕೃಷಿ ಕಾಲೇಜು ಡೀನ್ ಇದ್ರಲ್ಲಪ್ಪ, ಅವ್ರ ಯಾವ್ದೋ ಒಂದ್ ಪ್ರೋಗ್ರಾಮ್ ಬಂದಿದ್ರ, ನಮಸ್ಕಾರ ಅಂತ ಹೋಗ್ಬಿಟ್ಟು ನಿಂತ್ಕೊಂಡೆ. ಅವಾಗ ಅವರು ಹೇಳಿದ್ರು, ಇಲ್ಲ ಬೀಜ ಎಲ್ಲ ತರಿಸ್ತಾ ಇದೀವಿ, ಏನದೇನು ಡೆಲ್ಲಿಯಿಂದ ಬಾಂಬೆಯಿಂದ ತರಿಸ್ಬೇಕಾಗಿಲ್ಲ, ನಮ್ಮ ವಿಶ್ವವಿದ್ಯಾನಿಲಯದಾರೆಯ ಬೆಂಗಳೂರಿನಲ್ಲಿ ಮಾಡವ್ರೆ, ಇಲ್ಲಿ ಮಂಡ್ಯದ ಹತ್ರ ವಿ ಸಿ ಫಾರಂ ಐತಲ್ಲಪ್ಪ ಅಲ್ಲೂ ಒಂದಷ್ಟು ಡೆವಲಪ್ ಮಾಡವ್ರೆ ಅಣ್ಣ, ನಿನ್ಗೆ ಎಷ್ಟು ಬೇಕು ಹೇಳೋ ತರಿಸ್ಕೊಡ್ತೀನಿ, ನೀನ್ ಒಬ್ಬನ್ಗೆ ಅಲ್ಲ, ನಾನು ಈ ವರ್ಷ ಅದ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ವಿ. ಯಾಕೆಂತ ಅಂದ್ರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಮಾಡೋರಲ್ಲ, ಅದಕ್ಕೋಸ್ಕರವ ಇಡೀ ವರ್ಷ ಪೂರ್ತಿ ಏನೇನಾದ್ರು ಒಂದಷ್ಟು ಚಟುವಟಿಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಇದಾಯ್ತಲ್ಲಪ್ಪ ಕಾಲೇಜಲ್ಲಿ ಹಾಸ್ಟೆಲ್, ಹಾಸ್ಟೆಲ್ ವಾರಕ್ಕೊಂದ್ ದಿವಸ ಬರೀ ಇದನ್ನೇ ಮಾಡ್ತಾರಂತೆ, ಒಂದು ಒಂದು ಸಜ್ಜದು, ಒಂದು ಬರ್ಗಿಂದು, ಒಂದು ಕೊರ್ಲೆದು. ಪಾಪ ಮಕ್ಳಿಗೆ ಗೊತ್ತಿಲ್ಲ ಅಂತೀವಿ, ಏನು ಅಂತ ಗೊತ್ತಿಲ್ಲ, ಕೇಳು ಇಲ್ಲ ನೋಡು ಇಲ್ಲ. ಆಮೇಲೆ ತಿನ್ನದ್ ಮಾತ್ರ ಚೆನ್ನಾಗಿ ತಿಂತವಂತೆ, ರುಚಿಯಾಗಿರ್ತದೆ, ರುಚಿಯಾಗಿ ಮಾಡ್ಕೊಡ್ತಾರೆ. ಅದು ವಾರಕ್ಕೊಂದು ಮಾಡ್ತಾ ಇದೀವಿ ಅಣ್ಣಯ್ಯ, ನೀನು ಒಂದ್ಸರಿ ಬಂದಾಗ ಕಡೆಯ ಬಂದ್ಬಿಡಪ್ಪ ಅಲ್ಲಿಗೆ, ನೀನು ಟೇಸ್ಟ್ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ. ಕೃಷಿ ಕಾಲೇಜಿಗೆ ನಿನ್ಗೆ ತಿನ್ನಕ್ ಬರಕ್ ಹೇಳಿದ್ರ? ತಿನ್ನಕ್ಕೆ ಅಂತ ಅಂದ್ರೆ ಬತ್ತಿಯಲ್ಲ, ಅಲ್ಲ ಬೀಜವ ಕೆವಿಕಲ್ ಕೊಡಿಸ್ತೀನಿ ಅಂತ. ಈಗ ಅದು ಅವರು ಮಕ್ಕಳಿಗೆಲ್ಲ ಮಾಡ್ಕೊಡ್ತಾರಂತಲ್ಲ. ಈಗ ನೋಡು ಅದಕ್ಕೆ ನಿನ್ಗೆ ಆತ ಆಂಜನೇಯ ಅಂತ ಅನ್ನೋದು ಪೂರ್ತಿ ಅವ್ರಿಗೆ ಕೇಳಕ್ಲ್ವಲ್ಲ. ಈಗ ಒಂದ್ ಕತೆ ಅಂದ್ರೆ ಶಂಕರಣ್ಣ, ಅದರಲ್ಲಿ ಉಪ ಕಥೆಗಳಿರ್ತವೆ, ಉಪ ಕತೆ ಹೇಳ್ಕೊಂಡು ಹೇಳ್ಕೊಂಡು ಹೇಳ್ಕೊಂಡು ಮೂಲ ಕತೆ ಹೇಳ್ಬೇಕು. ಇಲ್ಲ ಅಂತ ಅಂದ್ರೆ ನಿಮ್ ಹತ್ರ ಮರಿಕ ಬಿಡ್ತೀರ, ಅಲ್ಲ ಮಲ್ಕೊಂಡ್ಬಿಟ್ಟು ಬೆಳಗಾನ ಮಲ್ಕೊಂಡು ಬೆಳಗ್ಗೆ ಎದ್ಬಿಟ್ಟು ರಾಮಂಗ ಸೀತೆಗೆ. ಅದ್ಬಿಡು ವಿಚಾರನ ಹೇಳು. ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗ್ತದೆ ಅಂತಂದಲ್ಲ, ಅಲ್ಲಿ ನಮ್ಮ ಮುಖ್ಯಸ್ಥನೆಲ್ಲ ಮಾತಾಡಿಸ್ತಾ ವಿಚಾರ ಐತಾ ಹೆಂಗೆ, ಈಗ ನಾಳೆಗೆ ಅಲ್ಲಿ ಹೋಗನ ಎಲ್ಲಿ ಹೋಗನ ಹೇಳು. ಪ್ರಿನ್ಸಿಪಲ್ ನ ಮಾತಾಡಿಸ್ತೇನೆ ನಾನು, ಪ್ರಿನ್ಸಿಪಲ್ ಮಾತಾಡಿಸ್ತೆ. ಅದಕ್ಕೆ ಅವ್ರು ಈ ತರ ಮಾಡ್ತಾ ಇದ್ವಿ, ಬೇರೆ ತರ ಎಲ್ಲ ಮಾಡ್ತಾ ಇದೀವಿ. ಈ ಹಾಸನದಲ್ಲೆಲ್ಲ ಫುಡ್ ಕೋರ್ಟ್ ಅವಲ್ಲಪ್ಪ, ಫುಡ್ ಕೋರ್ಟ್ ಅಲ್ಲಿ ಒಂದು ಅವಕಾಶ ಕೊಟ್ರೆ ನಾವು ಸಿರಿಧಾನ್ಯದೇವನ್ ಮಾಡ್ತೀವಿ ಅಂತ ಕೂತವ್ರೆ. ಅವರು ಒಂದೇನು ಹತ್ ಸಿಕ್ತವೆ ಮಾಡ್ತಾರೆ ಅಂತಂದ್ರೆ ಒಂದೆರಡು ಮಾಡೋದು ಫಸ್ಟ್, ಜನ ಹೆಂಗ್ ಪ್ರತಿಕ್ರಿಯಿಸ್ತಾರೆ, ಅದು ಏನ್ ಕಮ್ಮಿ ಮಾಡ್ತಿಲ್ಲ ಅಂತ ಕಂಶಂಕರಣ ಅವರು. ಅದ್ರ ಉಪ್ಪಿಟ್ಟು ಮಾಡ್ತಾರೆ, ಬಿಸಿಬೇಳೆ ಬಾತ್ ಮಾಡ್ತಾರೆ, ಪಲಾವ್ ಮಾಡ್ತಾರೆ, ಕಿಚಡಿ ಮಾಡ್ತಾರೆ, ಏನೇನೇನ ಕಂಡಿಡ್ಕೊಬಿಟ್ಟವ್ರು. ಅವ್ರು ನಿಮಗೆ ಹೆಸರು ಹೇಳಕ್ ಬರಕಲ್ಲ, ಅವಳು ನೋಡೋದಾಗ್ಲಿ ತುದಿಲ ಹಾತೊರಿತ ಕೂತಳು, ಏನೇನ್ ಮಾಡ್ತೀನಿ ಏನೇನ್ ಮಾಡಿದೀನಿ ಅಂತಂತವ ಅಂತ. ಅದ್ರಲ್ಲಿ ದೋಸೆನೂ ಮಾಡ್ಕೋಬಹುದು, ಇಡ್ಲಿ ಮಾಡ್ಕೋಬಹುದು. ಈ ಮಾಮೂಲಿ ದೋಸೆ ಹಿಟ್ಟಿನ ತರನೇ ಅದೊಂದ್ ಭಾಗ ಅಕ್ಕಿ ಬದ್ಲಿಗೆ ನೆನ್ಸೋದು, ಉದ್ದಿನ ಜೊತೆ ಸೇರ್ಸೋದು, ಮಾಡೋದು. ನಾನು ಮೊನ್ನೆ ಸಿಕ್ಕಿದ್ರು ಅಂತ ಅಂದ್ರೆ ಶಂಕರಣ್ಣ, ಅವತ್ತು ಕಾಲೇಜ್ಗೆ ಹೋದ್ರು ಕೃಷಿ ಕಾಲೇಜ್ಗೆ ಊಟಕ್ಕೆ ಅಂತ ಕರೆದ್ರು, ಕಡುಬ್ನು ಅದ್ರಲ್ಲೇ ಮಾಡೋರೆ, ಕಡುಬ್ ಮಾಡ್ಬಿಟ್ಟು ಚಿಲ್ಕರ ಕಾಳು ಸಾರು ಮಾಡೋರೆ ಶಂಕರಣ್ಣ, ಸುಮ್ನೆ ತಿನ್ಬೇಕಾಗಿರ್ತದ. ಈ ತರ ಬೇರೆ ಬೇರೆ ಬೇರೆ ಕಂಡಿಡ್ಕೊಂಡು ಆ ಫುಡ್ ಕೋರ್ಟ್ ಅಲ್ಲೆಲ್ಲ ಒಂದೊಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೂತವ್ರಿಗೆ. ಒಂದೊಂದ್ ಮಳಿಗೆ ತಗೊಂಡು ಅಲ್ಲಿ ಮಾಡೋದಂತವ ಮಾಡೋದು ಮಾಡೋದು ಒಂದ್ 4-5 ಐಟಮ್ ಮಾಡೋದು ಸಿರಿಧಾನ್ಯದಿದೆ ಅಂತ ಹೇಳ್ಬಿಟ್ಟು. ಅಂದ್ರೆ ಜನ ಹೆಂಗೆ ಅದಕ್ಕೆ ಪ್ರತಿಕ್ರಿಯೆ ಮಾಡ್ತಾರೆ ಅದನ್ನ ನೋಡ್ಕೊಂಡು ಹೆಚ್ಚಿಸೋದು ಅಂತ ಹೇಳ್ಬಿಟ್ಟು ಮಾಡೋದು. ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಅಂತ ಸಂಕ್ರಣ ಜನ ನಿಜಕ್ಕೂ ಇಷ್ಟಪಡ್ತಾರೆ. ಆಮೇಲೆ ಇನ್ನೊಂದೇನ್ ಕೇಳೋ, ಈಗ ನಿನ್ಗಾದ್ರೆ ಮಾಡಿ ಗೊತ್ತು, ಈಗ ಹಣ ಹೆಂಗಾಗ ಗೊತ್ತು, ನನಗೂ ಗೊತ್ತು. ಈಗ ನಮ್ಮಲ್ಲಿ ಕೆಲವು ಜನ ಇರ್ತಾರೆ, ಈಗ ತರದ ಹೆಂಗೆ ಅದ್ ನೋಡಿದ ತಕ್ಷಣ ಇದೇನ್ ಹಿಂಗೈತೆ, ಒಳ್ಳೆ ತರ್ತಾರ ಹೆಂಗೈತೆ, ಹಸಿಟಂಗೈತೆ, ಹೆಂಗ್ ಮಾಡೋದು ಅಂತೇಳಿ ಯೋಚನೆ ಮಾಡ್ತಿರ್ತಾರಲ್ಲ. ಅದಕ್ಕೆ ಹಣ ಹೇಳ್ದಂಗೆ ಈ ಫುಡ್ ಕೋರ್ಟ್ ಅಲ್ಲಿ ಮಾಡ್ ಒಂದ್ ಸಲ ಎರಡ್ ಸಲ ರುಚಿ ತೋರಿಸ್ತಾ ಅಂತ ಅನ್ಕ, ಫುಡ್ ಕೋರ್ಟ್ ಬಿಟ್ಟು ಮನೆ ಕೋರ್ಟ್ ಅಲ್ಲಿ ಶುರು ಮಾಡ್ಕೋತಾರೆ. ಕೇಸರಿ ಬಾತ್ ಮಾಡ್ಬೋದಪ್ಪ, ಅದು ಮಾಡಿದ್ರು ಅವತ್ತು ಒಳ್ಳೆ ಬೆಲ್ಲ ಹಾಕ್ಬಿಟ್ಟು, ಅದು ಅವ್ರು ಮಂಡ್ಯ ಕೋಯ್ತಾ ಇರ್ತಾರಂತೆ ಸಾಹೇಬ್ರು, ಮಂಡ್ಯದಿಂದ ತಂದ್ಬಿಟ್ಟು ಅವ್ರ ಬೆಲ್ಲವ. ಮತ್ತಿನ್ ಹೇಳಿ ಕೇಳಿ ಮಂಡ್ಯ ಅಂತಂದ್ರೆ ಕೇಳ್ಬೇಕಾ, ಮಂಡ್ಯ ಬೆಲ್ಲ ಅಂತ ಕೇಳ್ಬೇಕಾ? ತಂದ್ಬಿಟ್ಟು ಮಾಡಿಸಿದ್ರು ಶಂಕರಣ್ಣ, ಚೆನ್ನಾಗಿತ್ತು. ಅವಾಗ ಆ ವಿಚಾರ ಹೇಳಿದ್ರು, ಈಗ ಏನ್ ಮಾಡ್ಬೇಕು, ಬರೀ ನೀವು ತಿನ್ನೋದ್ರ ಬಗ್ಗೆ ಇದ್ ಮಾಡ್ತಾರಲ್ಲ ಸ್ವಾಮಿ ಅಂತ ಅಂತ ಅಂದೆ. ಇಲ್ಲ ಕಣಯ್ಯ, ಈಗ ನಾನು ಬೀಜಕ್ಕೆ ಆರ್ಡರ್ ಕೊಟ್ಬಿಟ್ಟಿದ್ದೀನಿ, ಬೀಜ ಮಿನಿ ಕಿಟ್ಟು ಅಂತ ಹೇಳ್ಬಿಟ್ಟು ತರಿಸ್ತೀನಿ, ರೈತರು ಫ್ರೀ ಆಗಿ ಕೊಡ್ತಾರಂತ ಅವ್ರು. ಎಂತ ಮಿನಿ ಕಿಟ್ಟು? ಮಿನಿ ಕಿಟ್ಟು ಸಿರಿಧಾನ್ಯದ್ದು ಅಂದ್ರೆ ಎಲ್ಲ ತರದ್ದು ಸಿರಿಧಾನ್ಯ ಕೊಡ್ತಾರೆ? ಒಂಬತ್ತು ಕೊಡ್ತಾರಂತ? ಒಂಬತ್ತು ಅಂತ ಅಂದ್ರೆ ನೋಡ್ತಾರೆ ನಮ್ ಭಾಗಕ್ಕೆ ಅಂತ ತರಿಸ್ಬಿಟ್ಟು, ಅದಕ್ಕೆ ಏನ್ ಬೇಕು, ಗೊಬ್ಬರ ಏನ್ ಹಾಕ್ಬೇಕು, ಗೋಡೆ ಏನ್ ಹಾಕ್ಬೇಕು, ಅದ್ರ ಬಗ್ಗೆ ಒಂದ್ ದಿವಸ ಕರೆದ್ಬಿಟ್ಟು ಮಾಹಿತಿ ಕೊಡೋದಂತರ ಒಂದ್ ನಾಲ್ಕು ಜನ ಕೂರ್ಸ್ಕೊಂಡಲ್ಲಿ, ಈ ತರ ಮಾಡ್ಬೇಕು, ಇಂಥ ಟೈಮಲ್ಲಿ ಬಿತ್ತನೆ ಮಾಡ್ಬೇಕು, ಈ ತರ ಮಾಡ್ಬೇಕು, ಇಷ್ಟು ಅಳಕ್ ಮಾಡ್ಬೇಕು ಅಂತೆಲ್ಲ ಹೇಳ್ಕೊಟ್ಬಿಟ್ಟು ಮಿನಿ ಕಿಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳೋರು ಶಂಕರಣ್ಣ. ಬಹಳ ಒಳ್ಳೆ ವಿಚಾರ. ಈಗ ಅವ್ರು ಯಾವತ್ ಮಿನಿ ಕಿಟ್ ಕೊಡ್ತಾರೋ ನನಗೆ ಹೇಳ್ತಾರ ಫೋನ್ ಮಾಡಿ, ಇಂಥ ದಿವಸ ಐತೆ ಬನ್ನಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮಿಬ್ರಿಗೆ ಹೇಳ್ತೀನಿ, ನೀವಿಬ್ರು ಬರೋ ಜವಾಬ್ದಾರಿ ನಿಂದು. ನಾನು ಒಬ್ಬರೇ ಹೋಗ್ಬಿಟ್ಟು ನನಗೆ ಮೂರ್ ಜನಕ್ಕೆ ಬೇಕು, ನಾಲ್ಕು ಜನಕ್ಕೆ ಬೇಕು ಅಂತ ಕೊಡಕ್ಕಲ್ಲ. ಆಯ್ತಾ? ಏನ್ ನಾನು ಒಬ್ಬ ಸ್ಪೆಷಲ್ ಶಂಕರಣ್ಣ ಕೊಡಕ್ಕೆ ಅಲ್ಲ, ನೀನು ಸ್ಪೆಷಲ್ ಅಯ್ಯ. ಯಾಕೆ ಸ್ಪೆಷಲ್ ಗೊತ್ತಾ? ನೀನ್ ಒಬ್ಬನೇ ಹೋಗಲ್ಲ, ನಿನ್ ಜೊತೆಗೆ ನಾಲ್ಕು ಜನ ಕರ್ಕೊಂಡ್ ಹೋಯ್ತಿ, ಕರ್ಕೊಂಡು ಹೋಗ್ಬೇಕು. ಹಂಗಾಗಿ ನೀ ಸ್ಪೆಷಲ್ ಅಯ್ಯ. ಮತ್ತೆ ಇನ್ನೊಂದ್ ಸಂಕ್ರಣ, ಇಂತ ಒಳ್ಳೊಳ್ಳೆ ವಿಚಾರಗಳು ನಮ್ಗೆ ಇನ್ಯಾರು ಹೇಳೋದು ಅಲ್ವಾ? ಏನ್ ಬಿಟ್ರೆ ಅಲ್ವಾ? ಮತ್ತೆ ನಾನು ಯಾಕೆ ಹೇಳು, ಸ್ವೆಟರ್ ಟೊಪ್ಪಿ ಹಾಕೊಂಡು ಬಾ ಅಂತ ಕರೆದಿತ್ತು. ಒಳ್ಳೆ ವಿಚಾರ ತಿಳ್ಕೋಬೇಕು, ಹೋಗಿ ನಾವು ಅದನ್ನ ಕಾರ್ಯಗತ ಮಾಡ್ಬೇಕು. ಮುಖ್ಯವಾಗಿ ಈಗ ಹಣೆ ಕರ್ಕೊಂಡ್ ಹೋದ, ಅಲ್ಲಿ ಬೀಜ ಕೊಡಿಸ್ತಾ ಅಂತ ತಗ ಬಂದ್ಬಿಟ್ಟು ಆ ಪಾಕೆಟ್ ನೋಡ್ಕೊಂಡು ಮನೇಲಿ ಮಡಿಕೊಂಡ್ಬಿಟ್ರೆ ಅವ್ನು ಕರ್ಕೊಂಡು ಕೊಡಿಸಿದಕ್ಕೆ ಏನ್ ಬಂತು ಅಲ್ವಾ? ಆಮೇಲೆ ಅದೇ ಕನ್ಲಿ ಸಾಹೇಬ್ರು ಸಿಕ್ಕಿದ್ರು, ಆ ಪ್ರೋಗ್ರಾಮ್ ಬಂದಿದ್ರಲ್ಲ ಅಲ್ಲಿ ರಾಜೇಗೌಡರು ಅಂತ ಅವ್ರಲ್ಲ, ಅವ್ರು ಸಿಕ್ಕಿದ್ರು. ಅವ್ರನ್ನ ಕೇಳದೆ, ಏನೋ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಮಾಡ್ತಾರಲ್ಲ ಸ್ವಾಮಿ, ನಿಮ್ ಕಡೆಯಿಂದ ಏನಾಯ್ತು ನಮ್ಗೆ ಅಂತ ಕೇಳ್ದೆ. ಏ ಯೋಚನೆ ಮಾಡ್ಬೇಡಕ್ಕ ನಣ್ಣಯ್ಯ, ಎಲ್ಲ ವ್ಯವಸ್ಥೆ ಮಾಡ್ತಾ ಇದೀವಿ ನಾವು, ಏನೇನ್ ಬೇಕೋ ಅದೆಲ್ಲ ಮಾಡ್ತೀವಿ, ನಿಮ್ಗೆ ಬೀಜ ಆಗ್ಬೋದು, ಗೊಬ್ಬರ ಆಗ್ಬೋದು, ತರ್ಸ್ಕೊಡ್ತೀವಿ, ಎಲ್ಲಾ ತರದ ಬೀಜನೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗ್ಬೇಕು, ಆತರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಲ್ಲ ಮಾಡೋರು ಶಂಕರಣ್ಣ, ಅವರು ಬೆಳೆದವ್ರಂತಲ್ಲಿ ಬೆಳೆದವ್ರಂತೆ ಈಗ ಹಾಕಿಸ್ತೀನಿ ಅಂತ ಅಂದ್ರು. ಮೊದ್ಲು ಹಾಕ್ಸ್ಬಿಟ್ಟು ನಿಮ್ನೆಲ್ಲ ಕರೆದ್ಬಿಟ್ಟು ತೋರಿಸ್ಬಿಟ್ಟು ಆಮೇಲೆ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು. ಏನ್ ಮಾಡೋರು ಅಂತ ಅಂದ್ರೆ, ಈ ನವಣೆ ಸಜ್ಜೆ ಅವೆಲ್ಲ ಅವಲ್ಲ, ಅವ ಮಿಲ್ ಆಡ್ಸ್ಬೇಕಲ್ಲ, ಹಂಗೆ ತಿನ್ನಕ್ ಹಾಕಲ್ಲ ರಾಗಿ ತಿನ್ನಿಸ್ದಂಗೆ. ಆಯ್ತಾ? ಅದ್ರ ಮೇಲ್ಗಡೆ ಇದಿರ್ತದೆ ನವಣೆ ಇರ್ತದಲ್ಲ, ನವಣೆ ಅಕ್ಕಿ ಮಾಡಿಸ್ಬೇಕಲ್ಲ, ಅದಕ್ಕೆಲ್ಲ ಮಿಷನ್ ತಂದು ಹಾಕೊಂಡವ್ರವ್ರು ಆಗ್ಲೇ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಡಿಮೆ ದುಡ್ಡು ಬೇರೆ ಅದನ್ನ ಮಾಡ್ಕೊಡಕ್ಕೆ ಅನುಕೂಲ ಆಗ್ಲಿ ಅಂತ. ಈಗ ಮೊದ್ಲು ನಾವ್ ಅವತ್ ಮಾತಾಡಿದ್ವಲ್ಲಪ್ಪ, ನಾವೆಲ್ಲ ಬೆಳಕತ್ತ ಇದ್ದೋ ತಿಂತ ಇದ್ದೋ ಅಂತ ಹೇಳ್ಬಿಟ್ಟು, ಈ ಬೆಳೆಯೋದು ತಿನ್ನೋದು ಯಾಕೆ ಕಡಿಮೆ ಆಯ್ತು ಅಂತ ಅಂದ್ರೆ, ಅದು ಮಿಲ್ ಆಡ್ಸಕ್ ಮಿಲ್ ಸಿಗ್ತಾ ಇರಲಿಲ್ಲ, ಬೆಳೆದೇನೆ ಬೆಳೆದ್ ಬಿಡ್ತೀವಿ. ಮಿಲ್ ಮಾಡ್ಸಕ್ ನಾನು ಚಿತ್ರದುರ್ಗ ಹೋತ್ಕೊಂಡ್ವಲ್ಲ, ಹೊಸಿ ದುಡ್ಡು ಆಯ್ತದ ಅಲ್ಲ. ಓಲಿ ಬೆಳೆದ್ರೇನು ಒಂದು ಟನ್ ಗಟ್ಲೆ ಬೆಳಿತೀವ? ಬೆಳಿತೀವ ಒಂದ್ ನಾಲ್ಕು ಕ್ವಿಂಟಲ್ ಐದು ಕ್ವಿಂಟಲ್ ಬೆಳೆದ್ರೆ ಹೆಚ್ಚು, ಅದರಲ್ಲೂ ಒಂದ್ ಕ್ವಿಂಟಲ್ ತಿಂದ್ರೆ ಹೆಚ್ಚು ಅಲ್ವಾ? ಉಳಿದದ್ದೆಲ್ಲ ಮಾರಾಟಕ್ಕೆ ಜಾಸ್ತಿ ತಿನ್ನಕ್ಕೂ ಹಾಕ್ಲಿಲ್ಲ, ಅದಕ್ಕೋಸ್ಕರ ಅದನ್ನು ಮಾಡಿಸಿದ್ವಿ. ಯೋಚನೆ ಮಾಡ್ಬೇಡಿ, ಎಷ್ಟು ಬೆಳೆಯಕ್ ಸಾಧ್ಯನೋ ಅಷ್ಟು ಬೆಳೀರಿ, ಅಕ್ಕಿ ಮಾಡ್ಕೊಡೋ ಜವಾಬ್ದಾರಿ ನಂದು ಅಂತ ಹೇಳ್ಬಿಟ್ಟು ಅವರು ಹೇಳೋರೆ. ಇಂತ ಒಳ್ಳೆ ವಿಚಾರ ನಮ್ಮ ಪಕ್ಕದಲ್ಲೇ ಸಿಕ್ತಾಗ ಮಿನಕ ಅಲ್ವಾ? ಆಮೇಲೆ ಇನ್ನೊಂದು ವಿಷಯ ಹೇಳಿದ್ರು ಕಣಶಂಕರಣ, ಈ ಯಂತ್ರದ ಒಂದ ಈ ಕ್ಯಾಂಟೀನ್ ಗಳು ಇರ್ತಾವಲ್ಲ, ಆತರ ಸಿರಿಧಾನ್ಯದ ಕ್ಯಾಂಟೀನ್ ಮಾಡ್ತಿದ್ದೀನಿ ಅಂತ ಅನ್ಬಿಟ್ಟು. ಅಲ್ಲಯ್ಯ, ವಿಜ್ಞಾನ ಕೇಂದ್ರದಲ್ಲಿ ಕಂದ್ಲಿ ಕೃಷಿ ವಿಜ್ಞಾನ ಕೇಂದ್ರ ಐತಲ್ಲ, ಅಲ್ಲಿ ಸಿರಿಧಾನ್ಯದ ಒಂದು ಕೆಫಿಟೇರಿಯಾ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ. ಎಲ್ಲ ಸಿರಿಧಾನ್ಯದ್ದೇ ಇರ್ತದ ಅಲ್ಲಿ. ನಮ್ ಮೀನಕ್ ಕೇಳ್ದಂಗೆ ಇಡ್ಲಿ, ದೋಸೆ, ಆಮೇಲೆ ಕೇಸರಿ ಬಾತು, ಪಲಾವು, ಬಿಸಿಬೇಳೆ, ಪೊಂಗಲ್, ಉಪ್ಪಿಟ್ಟು, ಇವೆಲ್ಲನು ಅಲ್ಲಿ ಮಾಡ್ತಾರೆ. ಅಂದ್ರೆ ಒಟ್ಟು ಸಿರಿಧಾನ್ಯದಲ್ಲಿ ಏನೆಲ್ಲ ಮಾಡಬಹುದು ಆ ತರದೆಲ್ಲ ರುಚಿಯಾದ ಆಹಾರನ ಅಲ್ಲಿ ಮಾಡಿ ನಮ್ಮಂತವ್ರು ಹೋದ್ರು ಬಂದವರಿಗೆ ಅದ್ರ ರುಚಿ ತೋರಿಸಕ್ಕೆ. ಒಂದು ಶಂಕರಣ, ರೋಡ್ ಸೈಡ್ ಅಲ್ಲಿ ಐತಾ? ಒತ್ತಿಗೆ ಐತಲ್ಲಪ್ಪ, ನೋಡಿದ್ಯಲ್ಲ ನೀನು? ಏ ಸಾಲಕ್ಕೆ ಮುಖ್ಯ ರಸ್ತೆ ಅಲ್ವಾ? ಮುಖ್ಯ ರಸ್ತೆ. ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾರೆ, ಕಡೆಯಿಂದ ಮಂಗಳೂರಿಂದ ಬೆಂಗಳೂರು, ಮಂಗಳೂರಿಂದ ಬೆಂಗಳೂರಿಗೆ ಬರ್ತಾರೆ. ಸಾವಿರಾರು ಜನ ಓಡಾಡ್ತಾರೆ, ಸಾವಿರಾರು ಜನ. ಒಂದ್ ದಿವಸದಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇರ್ತದೆ ಒಂದು ಬೋರ್ಡ್ ಹಾಕ್ಬಿಟ್ರೆ, ಸಿರಿಧಾನ್ಯಗಳದ್ದು ಒಂದು ಕೆಫಿಟೇರಿಯಾ ಇದೆ ಇಲ್ಲಿ, ಸಿರಿಧಾನ್ಯದ್ದು ಉಪಹಾರ ಸಿಗುತ್ತೆ ಅಂತ ಹಾಕ್ಬಿಟ್ರೆ ಬೇಜಾನ್ ಜನ ಬರ್ತಾರೆ, ಸಂಭ್ರಮದಲ್ಲಿ ತಿಂತಾರೆ ಜನ, ತಿಂತಾರೆ. ಆಮೇಲೆ ಈಗ ಅದರದೇ ಒಂದು ಅವೇರ್ನೆಸ್ ಅಂತಾರಲ್ಲ, ಶುರು ಆಗ್ಬಿಟ್ಟದೆ. ಹಂಗಾಗಿ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ, ಒಳ್ಳೆ ಪೋಷಕಾಂಶದ್ದು ಆಹಾರ ತಿನ್ಬೇಕು ಅನ್ನೋದಾದ್ರೆ, ಸಿರಿಧಾನ್ಯ ತಿನ್ನಿ ಅಂತ ಹೇಳ್ಕೊಂಡು ಯಾಕೆ ಬಂದವ್ರೆ ಅಂತಂದ್ರೆ, ಅದ್ ಕಾಣದೆ ಮತ್ತೆ ನಮ್ಮ ರಾಜ್ಯದ ಬೆಳೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಮತ್ತೆ ಅದ್ಯಾಕೆ ಹೇಳು?

ಮಧುಮಯ ಯೌವನ ಮೈ ಮನ ತುಂಬಿ ಮೆರೆದಿ ಹವಸಂತ ಕಾಲ ಬಣ್ಣದ ಕಾಮನ ಬಿಲ್ಲು ಎಲ್ಲೆಡೆ ಕಾಣುವ ಕಾಲ ಬಳ್ಳಿಯು ಹೆಮ್ಮರ ಆಸರೆ ಕೋರಿ ತೋಳನು ಬಳಸುವ ಕಾಲ ತೋಳನು ಬಳಸುವ ಕಾಲ ಕನ್ನಡ ಚಿತ್ರಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ಮನು ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ರಾಮಾಚಾರಿ ಚಿತ್ರದ ಗೀತೆ. ಈ ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ. Thank you. ಹಾಕೋದು, ಕಟ್ಟೋ ಜೇನನ್ನ ಸುತ್ತು ತಿಂದು ಹಾಕೋದು. ನರ ಮನುಷ್ಯ ಕಲಿಯಲ್ಲ, ಒಳ್ಳೇದು ಉಳಿಸಲ್ಲ, ಅವ ನಡೆಯೋ ದಾರಿಲಿ ಗರಿಕೇನು ಬೆಳೆಯಲ್ಲ. ಚಿಲಿಪಿಲಿಗಳ ಸರಿಗಮ ಕಿವಿಯೊಳಗೆ, ನೀರಲೆಗಳ ತಕ ಧಿಮಿಯದೆಯೊಳಗೆ, ಬೆಳ್ಳಿ ಹತ್ತಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬಾರ. ಆಕಾಶದಾಗೆ ಯಾರು ಮಾಯಗಾರನು, ಚಿತ್ತಾರ ಮಾಡಿ ಹೋಗೋನು. ಈ ಭೂಮಿ ಮ್ಯಾಗೆ ಯಾರು ತೋಟಗಾರನು, ಮಲೆನಾಡ ಮಾಡಿ ಹೋಗೋನೇ.